ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೆಲವು ಬ್ಯಾಂಕ್ ಗಳಲ್ಲಿ ಹೋಮ್ ಲೋನ್ ತಗೊಳ್ಳೋದು ಎಷ್ಟು ಕಷ್ಟ ಅಲ್ವಾ? ಹೈ ಇಎಂಐ ರೇಟ್ಸ್ ಇರುತ್ತೆ, ಇಲ್ಲಾಂದ್ರೆ ದೊಡ್ಡ ದೊಡ್ಡ ಪೇಪರ್ ವರ್ಕ್ ಇರುತ್ತೆ. ಹಾಗಾದ್ರೆ ನೀನು ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ನ ಇನ್ನೂ ಚೆಕ್ ಮಾಡಿಲ್ಲ ಅಂದಂಗಾಯ್ತು. ಚೆನ್ನಾಗಿದ್ಯಾ? ಇದೊಂದು RBI ರಿಜಿಸ್ಟರ್ಡ್ NBFC. ಹೋಮ್ ಬೈಂಗ್ ಪ್ರೋಸೆಸ್ ನ ಕಂಪ್ಲೀಟ್ ಆಗಿ ಅವರು ಚೇಂಜ್ ಮಾಡಿದ್ದಾರೆ. 6.95% ನಷ್ಟು ಇಂಟ್ರೆಸ್ಟ್ ರೇಟ್ ನಿಂದ ಪ್ರಾರಂಭ 1.5 ಕೋಟಿ ತನಕ ಲೋನ್ ಕೊಡ್ತಾರೆ. ಅಪ್ ಟು 90% ಪ್ರಾಪರ್ಟಿ ವ್ಯಾಲ್ಯೂ. ಮತ್ತೆ ಪೇಪರ್ ವರ್ಕ್? ಇದು ಪೇಪರ್ ಲೆಸ್ ಮತ್ತೆ ಹ್ಯಾಸಲ್ ಫ್ರೀ ಪ್ರೋಸೆಸ್. ನೀನ್ ಹೆಂಗ್ ಕೇಳ್ತಿದೋ ಹಂಗೆ ಇದೆ. ನಾವಿ ಮಾಡುತ್ತೆ ನಿಮ್ಮ ಮನೆ ಖರೀದಿಯ ಪ್ರೋಸೆಸ್ ಅನ್ನು ಎಫಿಷಿಯಂಟ್. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೇಳಿ, ಮಾವಿನ ಬೇಸಾಯ ಕ್ರಮಗಳು ಈ ಕುರಿತು ಮೂಡಿಗೆರೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಲ್ಲೇಶ್ ಕುಮಾರ್ HS ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇತ್ತೀಚಿನ ದಿನಗಳಲ್ಲಿ ಹಣ್ಣಿನ ಬೆಳೆಗಳನ್ನು ರೈತರು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಮಾವಿನ ತೋಪುಗಳ ನಿರ್ಮಾಣದಲ್ಲಿ ಹೆಚ್ಚೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಮಾರುಕಟ್ಟೆನಲ್ಲೂ ಸಹ ಸಾಕಷ್ಟು ಬೇಡಿಕೆ ಇದೆ ಬೇರೆ ಬೇರೆ ರೀತಿಯ ಮಾವಿನ ಹಣ್ಣುಗಳಿಗೆ. ಹಾಗಾಗಿ ರೈತರು ಹೆಚ್ಚು ವಿಸ್ತರಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಹೊಸದಾಗಿಯೂ ಸಹ ನಾಟಿಯನ್ನು ಮಾಡ್ತಾ ಇದ್ದಾರೆ ಮಾವನ್ನ. ಹಾಗಾಗಿ ಇವತ್ತು ಈ ಮಾವಿನ ಬೆಳೆಯ ಬೇಸಾಯ ಕ್ರಮಗಳನ್ನು ತಿಳ್ಕೊಳ್ಳೋಣಂತೆ. ಡಾಕ್ಟರ್ HS ಯಲ್ಲೇಶ್ ಕುಮಾರ್ ಅವರು ಮೂಡಿಗೆರೆ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಅವರು ಈ ಬಗ್ಗೆ ನಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ. ನಮಸ್ಕಾರ ಡಾಕ್ಟರ್ ಯಲ್ಲೇಶ್ ಕುಮಾರ್ ಅವರ. ನಮಸ್ಕಾರ. ಈಗ ಎಲ್ಲರಿಗೂ ತಿಳಿದಂಗೆ ಹಣ್ಣುಗಳು ಕಾಡು ಮನುಷ್ಯನಿಂದ ಹಿಡಿದು ಇತ್ತೀಚಿನ ಅತ್ಯಾಧುನಿಕ ನಾಗರಿಕ ಮನುಷ್ಯನವರೆಗೂ ಹಣ್ಣು ಒಂದು ಒಳ್ಳೆಯ ಒಂದು ಆಹಾರದ ಅವಶ್ಯಕತೆ ಇದೆ. ಸೊ ಆದ್ದರಿಂದ ಈ ಹಣ್ಣುಗಳು ಉಷ್ಣವಲಯ, ಸಮಶೀತೋಷ್ಣವಲಯ ಮತ್ತು ಶೀತವಲಯದಲ್ಲಿ ಬೆಳೀತಾರೆ. ಈಗ ನನಗೆ ಕೊಟ್ಟಿರೋ ಒಂದು ಟಾಪಿಕ್ ಅಂತ ಹೇಳಿದ್ರೆ ಮಾವು ಬೆಳೆಯ ಬೇಸಾಯ ಕ್ರಮಗಳು ಮತ್ತೆ ಅದರ ವಿಸ್ತರಣೆ ಹಾಗೂ ಅವಕಾಶಗಳು ಮತ್ತು ಸವಾಲುಗಳು. ಈಗ ಮಾವು ಒಂದು ನಾವು ಹಣ್ಣುಗಳ ರಾಜ ಅಂತ ಹೇಳ್ತೀವಿ. ಯಾಕಂದ್ರೆ ಹಣ್ಣುಗಳ ರಾಜ ಮತ್ತೆ ಹಾಗೆ ಇದರಲ್ಲಿ ಯಥೇಚ್ಛವಾಗಿ ಜೀವಸತ್ವಗಳು ಮತ್ತೆ ಖನಿಜಾಂಶಗಳು ಯಥೇಚ್ಛವಾಗಿದ್ದು ಮತ್ತೆ ಇದನ್ನು ತಾಜಾ ರೂಪದಲ್ಲೂ ಹಾಗೂ ಸಂಸ್ಕೃತ ರೂಪದಲ್ಲಿ ಉಪಯೋಗಿಸ್ತಾರೆ. ಈ ಒಂದು ಮಾವಿನ ಹಣ್ಣು ನಾವು ತಿಳ್ಕೊಂಡ್ರೆ ಮಹಾಭಾರತದಲ್ಲೂ ಸಹ ಈ ಒಂದು ಕಾಡಿನ ಒಂದು ಪರ್ವದಲ್ಲಿ ವಿಶ್ಲೇಷಿಸಲಾಗಿದೆ. ಇದನ್ನು ತಲಾತಲಾಂತರಗಳಿಂದ ನಮ್ಮ ದೇಶದಲ್ಲಿ ಸುಮಾರು 4,000 ವರ್ಷಗಳಿಂದಲೂ ಬೆಳೆಯುತ್ತಿದ್ದು ಮಾವಿನ ಮರದ ಉಗಮ ಸ್ಥಾನವನ್ನು ಭಾರತ ಮತ್ತು ಬರ್ಮಾ ದೇಶಗಳ ಸ್ಪಂದಿಸುವ ಪ್ರದೇಶವೆಂದು ಗುರುತಿಸಲಾಗಿದೆ. ಹಾಗೂ ಈ ಒಂದು ಮಾವಿನ ಬೆಳೆಯಲ್ಲಿ ಆ ಜಾತಿ ಹೊಂದಿದೆ, ಮಾವಿನ ಬೆಳೆಯ ಜಾತಿ ಮ್ಯಾಂಜಿಫರ ಅಂತೇಳಿ. ಅದರಲ್ಲಿ ಸುಮಾರು 41 ಉಪಜಾತಿಗಳಿದಾವೆ, ಸ್ಪೀಸೀಸ್ ಅಂತೀವಿ. ಅದರಲ್ಲಿ ಮ್ಯಾಂಜಿಫರ ಇಂಡಿಕಾ ಎಂಬ ಒಂದು ವೈಜ್ಞಾನಿಕ ಹೆಸರಿನಿಂದ ಇದು ಯಥೇಚ್ಛವಾಗಿ ನಮ್ಮ ಭಾರತದಲ್ಲಿ ಬೆಳೀತಿದೆ. ಅದನ್ನು ಬಿಟ್ಟು ಹಾಗೆ ಮ್ಯಾಂಜಿಫರ ಪೆಂಟೆಂಡ್ರ, ಮ್ಯಾಂಜಿಫರ ಸಿಲ್ವೆಸ್ಟಿಕಾ, ಮ್ಯಾಂಜಿಫರ ಅಂಡಮಾನಿಕಾ, ಮ್ಯಾಂಜಿಫರ ಕಾಜಿಯಾನ ಹಾಗೂ ಮ್ಯಾಂಜಿಫರ ಮೈಕ್ರೋ ಪರ್ವ ಅಂತ ಒಂದು ವೈಜ್ಞಾನಿಕ ಹೆಸರುಗಳನ್ನು ತಿಳಿಸುವ ಒಂದು ಈ ಒಂದು ಉಪಜಾತಿಗಳು ಯಥೇಚ್ಛವಾಗಿ ನಮ್ಮ ಭಾರತದಲ್ಲಿ ಎಲ್ಲ ಬೆಳೀತಾ ಇದ್ದಾರೆ. ಈ ಒಂದು ಹಣ್ಣು ಹೇಗಪ್ಪ ಅಂದ್ರೆ ಇಷ್ಟು ತಿಳ್ಕೊಂಡ್ರೆ ಬಾಬರ್ ಅವರು ಈ ಒಂದು ಹಣ್ಣನ್ನು ಒಂದು ಒಳ್ಳೆಯ ರುಚಿಕರವಾದ ಹಣ್ಣನ್ನು ಅಂತೇಳಿ ಗುರುತಿಸಿದ್ರು. ಹಾಗೆ ಅಕ್ಬರ್ ಚಕ್ರವರ್ತಿ ಈ ಒಂದು ಹಣ್ಣನ್ನು ಬಿಹಾರದ ಒಂದು ದರ್ಭಂಗ ಜಿಲ್ಲೆಯಲ್ಲಿ 1,00,000 ಮಾವಿನ ಮರಗಳನ್ನು ನೆಟ್ಟು ಇದರ ಒಂದು ಚಿತ್ರಕಲೆಗಳನ್ನು ಸುತ್ತಮುತ್ತ ಗೋಡೆಗಳಲ್ಲಿ ಪ್ರಚಾರ ಮಾಡೋದಕ್ಕೆ ಮಾಡಿಸ್ಕೊಂಡಿದ್ರು. ಆಮೇಲೆ ಈ ಒಂದು ಹಣ್ಣು ಸದಾ ಇಂಡೋ ಬರ್ಮಾ ವಲಯದ ಮೂಲದಿಂದ ಬಂದಿದ್ದು ಪುರಾತನ ಕಾಲದಿಂದಲೂ ನಮ್ಮ ದೇಶದಲ್ಲಿ ಒಂದು ಸಾಂಪ್ರದಾಯಿಕ ಹಣ್ಣು ಬೆಳೆಯಾಗಿದೆ. ಇದನ್ನು ಯಥೇಚ್ಛವಾಗಿ ತಾಜಾ ರೂಪದಲ್ಲೂ ಬೇರೆ ರೂಪದಲ್ಲೆಲ್ಲ ಉಪಯೋಗಿಸ್ತಾರೆ, ಹಾಗೆ ಎಲೆಗಳು ದೇವಸ್ಥಾನಗಳಿಗೆ ಆಗಲಿ ಅಂತ ಇದಕ್ಕೆಲ್ಲ ಉಪಯೋಗಿಸ್ತಾರೆ. ಇದರಿಂದ ಪ್ರತಿ ವರ್ಷ ಸುಮಾರು 2.5 ಲಕ್ಷ ಹೆಕ್ಟೇರ್ಗಳಲ್ಲಿ ಸಾಗುವಳಿ ಇದ್ದು ಇದರಿಂದ ಪ್ರತಿ ವರ್ಷ ಸುಮಾರು 18.43 ದಶಲಕ್ಷ ಟನ್ಗಳಷ್ಟು ಮಾವಿನ ಹಣ್ಣನ್ನು ಉತ್ಪಾದಿಸಲಾಗುತ್ತದೆ. ಹಾಗೆ ರಾಜ್ಯದಲ್ಲಿ ಸುಮಾರು 180,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಈ ಮಾವು ಬೆಳೆಯಲಾಗಿದ್ದು ಹಾಗೆ 18 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಆಗುತ್ತಿದೆ. ಇದನ್ನು ಸರಾಸರಿ ಒಂದು 11 ಟನ್ ಇಳುವರಿ ಪಡೆಯಲಾಗುತ್ತಿದ್ದು ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಯುಪಿ, ಕರ್ನಾಟಕ, ಆಂಧ್ರಪ್ರದೇಶ್, ತೆಲಂಗಾಣ ಹಾಗೆ ತಮಿಳುನಾಡು ಕೆಲವು ಉಷ್ಣವಲಯದ ಬೆಳೆಗಳಲ್ಲಿ ಬೆಳೆಯುತ್ತಿದೆ. ಹಾಗೆ ನಮ್ಮ ಕರ್ನಾಟಕದಲ್ಲೂ ಈ ಒಂದು ಬೆಳೆಯನ್ನು ಯಥೇಚ್ಛವಾಗಿ ಕೋಲಾರ, ರಾಮನಗರ ಹಾಗೂ ಬೆಂಗಳೂರು, ತುಮಕೂರು, ಚಿತ್ರದುರ್ಗ ಮತ್ತೆ ಧಾರವಾಡ, ಬೆಳಗಾವಿ ಇವನ್ನು ಈ ಕಡೂರು ಪ್ರಾಂತ್ಯದಲ್ಲೂ ಜಾಸ್ತಿ, ಭದ್ರಾವತಿ, ಶಿವಮೊಗ್ಗ ಈ ಪ್ರಾಂತ್ಯದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಇಲೇಶ್ ಕುಮಾರ್ ಅವರೇ, ಈಗ ಮಾವನ್ನು ಬೆಳೆಯಲಿಕ್ಕೆ ಸೂಕ್ತವಾದ ವಾತಾವರಣ ಮತ್ತೆ ಮಣ್ಣು ಹೇಗಿರಬೇಕು? ಹೌದೌದು, ಈ ಮಾವು ಬೆಳೆಯೋದಕ್ಕೆ ವಾತಾವರಣ ಮತ್ತು ಮಣ್ಣು ಬಹಳ ಮುಖ್ಯವಾಗಿರೋದು. ಮೊದಲಿಗೆ ಮಣ್ಣು ಬಂದ್ರೆ ಇದು ನಮ್ಮೊಂದು ಕೆಂಪು ಗೋಡಿನ ಮಣ್ಣು, ಅದು ಬಹಳ ಸೂಕ್ತವಾಗಿರೋದು ಆಯಾ ಒಂದು ಪ್ರದೇಶಗಳಿಗೆ ಅನುಗುಣವಾಗಿ. ಸೊ ಕೆಂಪು ಗೋಡಿನ ಮಣ್ಣಿದ್ರೆ ಮಣ್ಣು ತುಂಬಾ ಚೆನ್ನಾಗಿದ್ದು ಬಳುತ್ತೆ. ಹಾಗೆ ಇದರ ರಸಸಾರ ಪಿಎಚ್ ಅಂತೀವಿ ಅದನ್ನ, 5.5 ರಿಂದ 6.5 ವರೆಗೂ ಇರಬೇಕು. ಹಾಗೆ ಇದು ಉಷ್ಣವಲಯದ ಬೆಳೆಯಾಗಿರೋದ್ರಿಂದ ಇದನ್ನು ಸುಮಾರು ಒಂದು ಉಷ್ಣಾಂಶ 21-27 ಡಿಗ್ರಿ ಸೆಲ್ಸಿಯಸ್ ಎಲ್ಲೆಲ್ಲಿರುತ್ತೆ ಇಂತ ಒಂದು ಉಷ್ಣಾಂಶ ಅಲ್ಲಿ ಹೆಚ್ಚಾಗಿ ಬೆಳೆಯಬಹುದು ಇದನ್ನ. ಸೊ ಹಾಗೆ ಇನ್ನೊಂದೇನಂತ ಹೇಳಿದ್ರೆ ಇದನ್ನ ಸಮಶೀತೋಷ್ಣ ವಲಯ ಮತ್ತೆ ಉಷ್ಣವಲಯದ ಯಾವುದೇ ಪ್ರದೇಶಗಳಲ್ಲೂ ಇದನ್ನ ಬೆಳೆಯಬಹುದು. ಅತಿಯಾಗಿ ಹೆಚ್ಚು ಅಂದ್ರೆ ವಿಪರೀತ ಮಳೆ ಬೀಳುವಂತಹ ಜಾಗಗಳಲ್ಲೂ ಸಹ ಕೆಲವೊಂದು ತಳಿಯ ಮಾವನ್ನ ಹಾಕೊಳ್ಳಿಕ್ ಅನುಕೂಲ ಇದೆಯಾ, ಮಾಡ್ಕೋಬಹುದಾ? ಅಂದ್ರೆ ಕೆಲವೊಂದು ಇದು ಉಷ್ಣವಲಯದ ಬೆಳೆ ಆಗಿರೋದ್ರಿಂದ ಕೆಲವು ಕಡೆ ಜಾಸ್ತಿ ಮಳೆ ಇರುತ್ತೆ. ಅಂತ ಟೈಮಲ್ಲಿ ಯಾವ್ದಂತ ಹೇಳಿದ್ರೆ ಈಗ ಕೆಲವೊಂದು ಉಪ್ಪಿನಕಾಯಿ ತಳಿಗಳು ಚೆನ್ನಾಗಿ ಬರ್ತಾವ, ಆ ಕಡೆ ಕೆಲವೊಂದು ಕಮರ್ಷಿಯಲ್ ತಳಿಗಳು ಸರಿಯಾಗಿ ಬರೋದಿಲ್ಲ. ಅಂದ್ರೆ ನಮ್ಗೆ ಏನಂದ್ರೆ ಅದು ಹೂ ಬಿಡೋ ಟೈಮಲ್ಲಿ ಯಥೇಚ್ಛವಾಗಿ ಮಳೆ ಬರಬಾರ್ದು. ಸೊ ಮಳೆ ಬಂದವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಜಿಗಿ ಹುಳ ಮತ್ತೆ ಇನ್ನೊಂದು ಫ್ಲವರ್ ಎಲ್ಲ ಕಡಿಮೆ ಆಗಿ ಇಳುವರಿ ಕಡಿಮೆ ಆಗುತ್ತೆ. ಬಟ್ ಮಳೆ ಹೆಚ್ಚು ಮಳೆ ಬೀಳೋ ಪ್ರದೇಶಗಳನ್ನು ಬೆಳೆಯಬಹುದು. ಅಂದ್ರೆ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದಷ್ಟು ಈಲ್ಡ್ ಇದರಲ್ಲಿ ಬರೋದಿಲ್ಲ. ಈಗ ನಾವು ಮಾವಿನ ತೋಪನ್ನೇ ನಿರ್ಮಾಣ ಮಾಡಿಕೊಳ್ಬೇಕು ಅನ್ನೋದಾದ್ರೆ ರೈತರು ಈಗ ತಾವು ಹೇಳಿದ್ರೆ ಸಮಶೀತೋಷ್ಣ ವಲಯ ಮತ್ತು ಉಷ್ಣವಲಯದಲ್ಲಿ ನಮ್ಮ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಪ್ರದೇಶದಲ್ಲಿ ಮಾವಿನ ತೋಪನ್ನ ಖುಷ್ಕಿ ಜಾಗದಲ್ಲಿ ಬೆಳೆಯೋದಾದ್ರೆ ಪ್ರಮುಖವಾಗಿ ತಳಿಗಳ ಆಯ್ಕೆ ಬಹಳ ಮುಖ್ಯವಾಗುತ್ತೆ. ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಯಾವುದೋ ಒಂದೇ ರೀತಿಯ ತಳಿಯನ್ನೇ ಹಾಕಿ ತೋಟ ಮಾಡ್ತಾರೆ, ಅದು ಒಳ್ಳೇದು ಅಥವಾ ಮಿಶ್ರ ತಳಿ ಎಲ್ಲಾ ತರದ ತಳಿಗಳನ್ನು ಹಾಕೊಳ್ಳೋದು ಒಳ್ಳೇದು? ಇಲ್ಲಿ ತಳಿಗಳಂದ್ರೆ ಬಹಳ ನಮ್ಮ ಒಂದು ದೇಶದಲ್ಲಿ ಮೊದಲಿಂದಲೂ 1000 ತಳಿಗಳಿಗಿಂತ ಜಾಸ್ತಿ ಇದಾವೆ. ಅದರಲ್ಲಿ 100 ತಳಿಗಳು ನಮ್ಮ ದೇಶದಲ್ಲಿ ಕಮರ್ಷಿಯಲ್ ಒಂದು ಕ್ರಾಪ್ಸ್ ಆಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಗೂ ಜಿಲ್ಲೆಗಳಲ್ಲಿ ಉಪಯೋಗಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಬಂದು ಕೆಲವು ಪ್ರಮುಖ ತಳಿಗಳಿದಾವೆ. ಅದರಲ್ಲಿ ನಾವು ಬಾದಾಮಿ ಅಂತ ಒಂದು ಇದೆ, ಆಮೇಲೆ ಬಂಗನಪಲ್ಲಿ ಅಂತ ಒಂದಿದೆ, ಅದನ್ನ ಬೇನೇಶನ್ ಅಂತೀವಿ, ಆಮೇಲೆ ತೋತಾಪುರಿ, ನೀಲಮ್ಮು, ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಮಲಗುವ, ಹಂಗೆ ರಸಪುರಿ ಅಂತಿದೆ, ಆಮೇಲೆ ಇನ್ನೊಂದು ಈಗೀಗ ಐಶ್ವರ್ಯ ಅಂತ, ಹಂಗೆ ಕೆಲವೊಂದು ಸಂಕರ್ಣ ತಳಿಗಳು ಇದಾವೆ. ಅಂದ್ರೆ ಐಎಚ್ಆರ್ ಅವರು ನಮ್ ಕೆಲವೊಂದು ಬಹಳ ಸೂಕ್ತವಾಗಿದಾವೆ. ಅದರಲ್ಲಿ ಮಲ್ಲಿಕಾ ಐಆರ್ಐ ಇಂದ ಬಿಡುಗಡೆ ಮಾಡಿದ್ದಾರೆ, ಅಮರಾಪಲ್ಲಿ, ಹಂಗೆ ಅರ್ಕ ಅರುಣ್, ಅರ್ಕ ನೀಲಕಿರಣ್, ಅರ್ಕ ಅನಮೋಲ್, ಹೊಸದಾಗಿ ಈಗ ಅರ್ಕ ಒಂದು ಉದಯ್ ಅಂತೇಳಿ ಈ ಒಂದು ಇದಾವೆ. ಈ ಒಂದು ತಳಿಗಳನ್ನ ನಾವು ಅಂದ್ರೆ ಮಿಕ್ಸ್ ಮಾಡೋದನ್ನ ಒಂದೇ ಮಾನವಾಗಿ ಒಂದೇ ಜಾತಿಯಾಗಿ ಬೆಳೀಬಹುದು. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ಈ ತಳಿಗಳೆಲ್ಲ ತಾಜಾ ಒಂದು ಇದಿರುತ್ತವೆ. ಈಗ ಆಲ್ಫೆನ್ಸ್ ಹಾಕಿದ್ರೆ ಒಂದು ಪ್ಲಾಟ್ ನೀವು ಆಲ್ಫೆನ್ಸ್ ಹಾಕೋಬೇಕು, ಆಲ್ಫೆನ್ಸ್ ಅಂದ್ರೆ ಬಾದಾಮಿ, ಅಥವಾ ನೀಲಮ್ ಹಾಕೊಂಡ್ರೆ ನೀಲಮ್ಮೆ ಹಾಕೋಬೇಕು. ಈಗ ಮಿಕ್ಸ್ ಮಾಡಿದಾಗ ನಿಮ್ಗೆ ಮಾರ್ಕೆಟಿಂಗ್ ಸಿಸ್ಟಮ್ ಬಹಳ ಇದಾಗುತ್ತೆ. ನೀವು ಅದು ಮಿಕ್ಸ್ ಮಾಡ್ಕೊಬೇಕಂತ ಹೇಳಿದ್ರೆ ನೀವೇ ಏನ್ ಮಾಡ್ಬೇಕಂತ ಹೇಳಿದ್ರೆ ಮಾರ್ಕೆಟ್ ಮಾಡ್ಬೇಕಾಗುತ್ತೆ. ಆದ್ರಿಂದ ನೀವು ಒಂದೇ ತಳಿ ಯಥೇಚ್ಛವಾಗಿ ನೀವು ಹಾಕೊಂಡ್ರೆ ಉತ್ತಮ. ಅದರಲ್ಲಿ ಈ ಒಂದು ಭಾಗಕ್ಕೆ ಸ್ವಲ್ಪ ಆ ಕಡೆ ಮಳೆ ಆಶ್ರಿತ ಇರೋದಿಲ್ಲ. ಕಡೂರು, ಭದ್ರಾವತಿ, ತರೀಕೆರೆ ಇಂತಹ ಭಾಗದಲ್ಲಿ ನೀವು ಆಲ್ಫೆನ್ಸ್ ಅಂದ್ರೆ ಬಾದಾಮಿನು ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಬೇನೇಶನ್ ಅಂತೇಳಿ ಬೇನೇಶನ್ ಅಂತ ಒಂದು ತಳಿ ಇದೆ, ಅದು ಚೆನ್ನಾಗಿ ಬರುತ್ತೆ. ಮಲಗುವನು ಹಾಕಬಹುದು. ಇವೆಲ್ಲ ಒಳ್ಳೆ ನಿಮ್ಗೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೇಡಿಕೆ ಇದೆ. ಹಾಗೆ ಈ ತಳಿಗಳಲ್ಲಿ ಬಹುಮುಖ್ಯವಾಗಿ ಈಗ ಸಂಕರ್ಣ ತಳಿಗಳು ಯಥೇಚ್ಛವಾಗಿ ಒಳ್ಳೆಯ ಒಂದು ಇಳುವರಿ ಬರ್ತಿರೋದ್ರಿಂದ, ಮತ್ತೆ ಈ ಒಂದು ಸಂಕರ್ಣ ತಳಿಗಳು ಅಧಿಕ ಸಾಂದ್ರತೆ ಬೆಳೆಯಾಗಿದ್ದು, ಅಂದ್ರೆ ನೀವು ಕಡಿಮೆ ಸಾಂದ್ರತೆಯನ್ನು ಕೊಟ್ಟು ಹೆಚ್ಚು ಗಿಡಗಳನ್ನು ಒಂದು ಪ್ರದೇಶದಲ್ಲಿ ಇರಿಸಿ ಜಾಸ್ತಿ ಪ್ರೊಡಕ್ಟಿವಿಟಿನ ತಗೊಂಬುದು, ಇಳುವರಿ ತಗೊಂಬುದು. ಅದರಿಂದ ಸಂಕರ್ಣ ತಳಿಗಳು ಸೂಕ್ತವಾಗಿದೆ. ಅದರಲ್ಲಿ ಅರ್ಕ ಉದಯ ಅಂತ ಒಂದು ಬಿಟ್ಟಿದ್ದಾರೆ ಈಗ ಹೊಸದಾಗಿ, ಅದು ಐಎಚ್ಆರ್ ಹೆಸರುಘಟ್ಟದಲ್ಲಿ ಸಿಗುತ್ತೆ ಇವು, ಆಮೇಲೆ ಕೆಲವು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಸಿಗುತ್ತೆ. ಸೊ ಇವು ನೀವು ಮಾಡಿಕೊಂಡ್ರೆ ಉತ್ತಮವಾಗಿ ಬರುತ್ತೆ ಅಂತ ಹೇಳ್ತೀನಿ. ಈಗ ನಾಟಿ ಮಾಡೋದ್ರಾದ್ರೆ ಆಗುತ್ತೆ. ಎಷ್ಟು ಅಂತರದಲ್ಲಿ ನಾಟಿ ಮಾಡಬೇಕು? ಈಗ ಅಧಿಕ ಸಾಂದ್ರತೆ ನೆಲ್ಲು ಸಹ ಬೆಳೀಲಿಕ್ಕೆ ಸಾಧ್ಯತೆ ಅಂತ ಹೇಳಿದ್ರೆ, ಈಗ ಕೆಲವೊಂದು ಜಾತಿಯ ಮಾವನ್ನ ನಾವು ಹಾಕೊಳ್ಬೇಕಾದ್ರೆ ನಿರ್ದಿಷ್ಟವಾಗಿ ಸಾಂಪ್ರದಾಯಿಕವಾಗಿ ನಾವು ಎಷ್ಟು ಅಂತರವನ್ನು ಇಡಬೇಕು, ಮತ್ತೆ ನಾವು ಅಧಿಕ ಸಾಂದ್ರತೆಯಲ್ಲಿ ಬೆಳೆಯೋದಾದ್ರೆ ಎಷ್ಟು ಅಂತರವನ್ನು ಇಟ್ಟು ನಾಟಿ ಮಾಡಬೇಕು? ಇದು ಪ್ರಮುಖವಾಗಿ ನಾವು ಬೇಸಾಯ ಪದ್ಧತಿಗಳು ಬಹಳ ಮುಖ್ಯ. ನೀವು ಬೇಸಾಯ ಪದ್ಧತಿಗಳು ಮುಖ್ಯವಾಗಿ ನೀವು ತಳಿ ಆಯ್ಕೆ ಮಾಡ್ಕೊಂಡ್ರಿ. ತಳಿ ಆಯ್ಕೆ ಮಾಡಿಕೊಂಡು ಅದು ಲಿಂಗರೀತಿ ಮತ್ತೆ ನಿರ್ಲಿಂಗರೀತಿ ಎರಡು ಪದ್ಧತಿಗಳಿದಾವೆ, ವೆಜಿಟೇಟಿವ್ ಪ್ರಾಪಗೇಷನ್ ಮತ್ತೆ ಸೆಕ್ಷುವಲ್ ಪ್ರಾಪಗೇಷನ್ ಅಂತೇಳಿ. ಈಗ ವೆಜಿಟೇಟಿವ್ ಪ್ರಾಪಗೇಷನ್ ಅಂದ್ರೆ ನಿರ್ಲಿಂಗ ಪದ್ಧತಿಯಲ್ಲಿ ನೀವು ಕೆಲವೊಂದು ಗ್ರಾಫ್ಟ್ಸ್ ಕಸಿ ಗಿಡಗಳನ್ನು ಆಯ್ಕೆ ಮಾಡ್ಕೊಬೇಕು. ಅಂದ್ರೆ ಒಂದು ವರ್ಷದ ಕಸಿ ಗಿಡಗಳು, ಅಂದ್ರೆ ತಳಿ ಹೇಳಿದ್ನಲ್ಲ ನಾನು, ಬಾದಾಮಿ ತಗೊಂಡ್ರೆ ಒಂದು ವರ್ಷದ ಬಾದಾಮಿ ತಳಿ ಆಯ್ಕೆ ಮಾಡ್ಕೊಬೇಕು, ಮಲಗುವ ತಗೊಂಡ್ರೆ ಒಂದು ವರ್ಷದ ಮಲಗುವ ತಳಿ ಆಯ್ಕೆ ಮಾಡ್ಕೊಬೇಕು. ಆಮೇಲೆ ಕೆಲವೊಂದು ಅಮರಾಪಲ್ಲಿ ಅಂತ ಒಂದಿದೆ, ಅದು ಅಧಿಕ ದಟ್ಟ ನಾಟಿ ಪದ್ಧತಿ, ಅಂದ್ರೆ ಅಧಿಕ ಸಾಂದ್ರತೆ ಬೆಳೆಗೆ ಒಂದು ಬಹಳ ಸೂಕ್ತವಾಗಿದೆ. ಇದರಲ್ಲಿ ನಾವು ಮೊದಲಿಗೆ ಈ ಅಂತರ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿಂದ ಸಾಲಿಗೆ ಒಂದು ಅಧಿಕ ಸಾಂದ್ರತೆ ಬೆಳೆಗಾದ್ರೆ 5x5 meter ಹೋಗ್ಬೋದು. ಅಮರಾಪಲ್ಲಿ ಒಂದು ವೆರೈಟಿ ತಗೊಂಡೋಗ ನೀವು 2.5 meter ಇಂದ 2.5 meter ತಗೊಂಬೋದು, 2.5x2.5 meter ಇಟ್ಕೊಬಹುದು. ಆಮೇಲೆ ನಾನು ಹೇಳಿದ್ನಲ್ಲ ಈಗ ಅರ್ಕ ಉದಯ್ ಪೂಸಾ ಸೋನ್ಸಾರಿ ಅಂತಿದೆ, ಅವಕ್ಕೆಲ್ಲ 5x5 meter ಇಟ್ಕೊಬಹುದು. ಕಾಮನ್ ಆಗಿ ಬೇರೆಕ್ಕೆಲ್ಲ ನೀವು 10x10 meter ನೀವು ಅಂತರ ಇಟ್ಟು ಇದನ್ನು ಆ ಅಂತರದಲ್ಲಿ ನೀವು ಸಮ್ಮರ್ ಅಲ್ಲಿ ಅಂತ ಹೇಳಿದ್ರೆ ಏಪ್ರಿಲ್ ಮೇ ಅಲ್ಲಿ ಸೊ ಗುಣಿಗಳನ್ನ ಹೊಡಿಬೇಕಾಗುತ್ತದೆ. ಒಂದು ಗುಣಿ ನಿಮಗೆ 0.5 meter cube ಅಥವಾ 1 meter cube. 0.5 meter cube ಎಲ್ಲಿ 50 cm cube ಎಲ್ಲಿರ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಮಣ್ಣು ಬಹಳ ಸಡಿಲವಾಗಿರುದು ಅಂದ್ರೆ ಲೈಟ್ ಸಾಯಿಲ್ಸ್ ಅಂತೀವಿ ಅಂತ ಕಡೆ, ಹಾರ್ಡ್ ಸಾಯಿಲ್ ಅಂದ್ರೆ ಬಹಳ ಹಾರ್ಡ್ ಆಗಿರೋ ಸಾಯಿಲ್ ಅಲ್ಲಿ ನೀವು 1 meter cube ಅಷ್ಟು ಗುಣಿಯನ್ನ ಹೊಡ್ಕೊಂಡು ಸಮ್ಮರ್ ಅಲ್ಲಿ ಅಂದ್ರೆ ಬೇಸಿಗೆಯಲ್ಲಿ ಅದಕ್ಕೆ ನೀವು ಕೆಲವೊಂದು ಆರ್ಗ್ಯಾನಿಕ್ ಕೆಲವೊಂದು ಏನಂದ್ರೆ ಗ್ಲಿರ್ಸಿಡಿಯಾ ಮತ್ತೆ ನಿಂಬೆ ಇಂತ ಒಂದು ಎಲೆಗಳನ್ನು ನೀಟಾಗಿ ತುಂಬಿಸಿ ಮೇಲಿನ ಮಣ್ಣು 75% ತುಂಬಿಸಿ ನೀವು ಆಮೇಲೆ ಅದಕ್ಕೆ ಒಂದು 10 kg ಅಷ್ಟು ತಿಪ್ಪೆ ಗೊಬ್ಬರ FIM ಅಂತೀವಿ, ತಿಪ್ಪೆ ಗೊಬ್ಬರವನ್ನು ಹಾಕಿ ಅದನ್ನ ನೀವು 75% ತುಂಬಿಸಿ ಮಾಡಿಟ್ಕೊಂಡ್ಮೇಲೆ ನೀವು ಗಿಡವನ್ನು ಸೊ ನಾಟಿ ಮಾಡಬೇಕಾಗುತ್ತೆ. ಈ ಗಿಡ ನೀವು ಆಯ್ಕೆ ಆಗಿದಂತ ಗಿಡವನ್ನು ಆ ಒಂದು ಪ್ಲಾಸ್ಟಿಕ್ ಚೀಲ ತೆಗೆದು ಸೆಂಟರ್ಗೆ ಇಟ್ಟು ಅಂದ್ರೆ ಗಿಡದ ಒಂದು ಮಧ್ಯಭಾಗಕ್ಕೆ ಇಟ್ಟು ನೀವು ಅದನ್ನ ಚೆನ್ನಾಗಿ ಗಾಳಿ ಮೇಲೆ ಬರದೆ ಕ್ಲೀನಾಗಿ ತೊಳೆದು ನೀಟಾಗಿ ಪ್ಲಾಂಟಿಂಗ್ ಮಾಡಬೇಕಾಗುತ್ತೆ. ಇದರಲ್ಲಿ ಪ್ಲಾಂಟಿಂಗ್ ಮಾಡಿದಾದ್ಮೇಲೆ ನಿಮ್ಗೆ ಅದನ್ನ ಗೊಬ್ಬರ ಹೇಳಿದ್ನಲ್ಲ, ನೀವು ಗೊಬ್ಬರ ಒಂದು ಬೇಸಿನ ತರ ಮಾಡ್ಕೊಬೇಕು. ಬೇಸಿನ ತರ ಮಾಡ್ಕೊಂಡು ಗೊಬ್ಬರನ್ನು ಹಾಕಿದ್ಮೇಲೆ ಒಂದು ತಿಂಗಳಾದ್ಮೇಲೆ ನೀವು ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಬೇಕಾಗುತ್ತೆ. ಈ ರಾಸಾಯನಿಕ ಗೊಬ್ಬರಗಳು ಅಂತ ಹೇಳಿದ್ರೆ ನೈಟ್ರೋಜನ್ ಮತ್ತೆ ಅಂದ್ರೆ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್. ಅದು ಎಷ್ಟಿರ್ಬೇಕಂತಂದ್ರೆ ಕೆಲವರು ರೆಕಮೆಂಡೆಡ್ ಡೋಸ್ ಮಾಡಿರ್ತಾರೆ ಕೆಲವರು ವಿಜ್ಞಾನಿಗಳು, ಅದರಲ್ಲಿ ಕೆಲವು ಮಾಡಿರೋದು ಈ ಭಾಗಕ್ಕೆ ಒಂದು 73 gram ಸಾರಜನಕ, 25 gram ರಂಜಕ, ಆಮೇಲೆ 68 gram ಪೊಟ್ಯಾಶ್ ಅನ್ನ ಹಾಕೊಬೇಕು. ಅಂದ್ರೆ ಇಲ್ಲಿ ನಿಮ್ಗೆ ಯೂರಿಯಾನ್ ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ, ಯೂರಿಯಾ ಆದ್ರೆ 117 gram ಆಗುತ್ತೆ, ಮತ್ತೆ ರಂಜಕ ಆದ್ರೆ 120 gram ಆಗುತ್ತೆ, ಮತ್ತೆ ಪೊಟ್ಯಾಶ್ ಆದ್ರೆ 116 gram ಆಗುತ್ತೆ. ನೀವು ಹಾಕಿ ಮಿಕ್ಸ್ ಮಾಡಿ ಒಂದು ಗಿಡಕ್ಕೆ ಒಂದ್ ತಿಂಗಳಾದ್ಮೇಲೆ ಹಾಕಬೇಕಾಗುತ್ತೆ. ಸೊ ಹಾಕಾದ್ಮೇಲೆ ನೀವು ಬೇರೆ ಒಂದು ಬೇಸಾಯ ಪದ್ಧತಿಗಳನ್ನ ಮಾಡ್ಕೊಬೇಕು. ನೀರು ಫಸ್ಟ್ ಅಲ್ಲಿ ನೀವು ದಿನ ಒಂದು 5 ದಿವಸಕ್ಕೊಮ್ಮೆ ಹಾಕೊಬೇಕು, ಒಂದು 2 ವರ್ಷ ಆದ್ಮೇಲೆ 5-10 ದಿನಕ್ಕೆ ನೀರನ್ನು ನೀವು ಬಿಟ್ಕೊಂಡು ಡ್ರಿಪ್ ಮಾಡ್ಕೊಂಡ್ರೆ ಬಹಳ ಉತ್ತಮ, ಡ್ರಿಪ್ ಮಾಡ್ಕೊಂಡ್ರೆ ಬಹಳ ಉತ್ತಮ. ಇದು ಕಸಿ ಗಿಡ ಆದ್ರೆ ನಾಟಿ ಮಾಡಿದ ಒಂದು 3 ವರ್ಷಕ್ಕೆ ನಿಮ್ಗೆ ಹೂವು ಕಚ್ಚುತ್ತೆ, ಸೊ 3 ವರ್ಷಕ್ಕೆ ನೀವು ಫಸಲು ತಗೊಬಹುದು. ಆಮೇಲೆ ಬೇರೆ ಬೇರೆ ಈ ನಾಟಿ ಮಾಡಿದಾದ್ಮೇಲೆ ನೀವು 10x10 meter ನೀವು ಇಟ್ಕೊಂಡಾಗ ಅದು 30x30 ಇರುತ್ತೆ, ಸುಮಾರು ನಿಮ್ಗೆ 10 ವರ್ಷದೊಳಗೂ ಸ್ಪೇಸ್ ಸಿಗುತ್ತೆ. ಅವಾಗ ನೀವು ಯಾವ್ದಾದ್ರು ಒಂದು ಅಂತರ ಬೆಳೆಯಾಗಿ ಬೆಳೆಯಬಹುದು. ನೀವು ಹಣ್ಣಿನ ಬೆಳೆಗಳೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಪಪ್ಪಾಯನ ಮಾಡ್ಕೊಬಹುದು, ಪಪ್ಪಾಯ ಹಾಕೊಬಹುದು, ನೀರಾವರಿ ಇತ್ತು ಅಂತ ಹೇಳಿದ್ರೆ ಪಪ್ಪಾಯ ತಗೊಬಹುದು. ಆಮೇಲೆ ಸೀಬೆ ಗಿಡನು ಈಗ ತಗೊಬಹುದು, ಸೀಬೆ ಗಿಡನು ಮಧ್ಯ ಬೆಳೆಯಾಗಿ ತಗೊಬಹುದು. ಅದಿಲ್ಲ ನೀವು ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಅಂತೀವಿ, 3 ತಿಂಗಳಿಗೆ ಬರುವಂತದ್ದು ತರಕಾರಿಗಳು, ತರಕಾರಿಗಳಲ್ಲಿ ಯಥೇಚ್ಛವಾಗಿ ನೀರಾವರಿ ಇದ್ದಾಗ ನೀವು ಬೇರೆ ಒಂದು ಟೊಮೆಟೊನು ತಗೊಬಹುದು, ಮತ್ತೆ ಕೋಸು ತಗೊಬಹುದು, 5 ವರ್ಷ 6 ವರ್ಷದ್ರು ತಗೊಬಹುದು. ಇದು ಬೇಡ ನಮ್ಗೆ ಅಂತ ಹೇಳಿದ್ರೆ, ನಮ್ಗೆ ನೆಲ ಬಹಳ ಫಲವತ್ತವಾಗಿರ್ಬೇಕು ಅಂತ ಹೇಳಿ ಬಯಸಿದ್ರೆ ಕೆಲವೊಂದು ಲೆಗ್ಯುಮಿನಸ್ ಕ್ರಾಪ್ಸ್ ಬರ್ತವೆ, ಅಂದ್ರೆ ಕ್ಲಸ್ಟರ್ ಬೀನು ಮತ್ತೆ ಅಲಸಂದಿ ಅವರೆ ಇಂತ ನೀವು ಬೆಳೆಗಳನ್ನ ಹಾಕೊಂಡಾಗ ನಿಮ್ ಭೂಮಿ ಫಲವತ್ತಾಗೂ ಇರ್ತದೆ ಮತ್ತೆ ಒಳ್ಳೆಯ ಇಳುವರಿಗೂ ಸಹಕಾರ ಆಗುತ್ತೆ. ಈ ರೀತಿ ಅಂತರ ಬೆಳೆಯನ್ನು ನೀವು ಹಾಕೊಬಹುದು. ಇಲ್ಲಿ ಮಾವಿನಲ್ಲಿ ರಾಸಾಯನಿಕ ಗೊಬ್ಬರದ ನಿರ್ವಹಣೆ ಬಹಳ ಮುಖ್ಯವಾಗುತ್ತೆ ಇಲೇಶ್ ಕುಮಾರ್ ಅವರೇ. ಈಗ ಸಾಮಾನ್ಯವಾಗಿ ತಾವು ಹೇಳಿದ್ರೆ ಗಿಡ ನೆಟ್ಟು 1 ತಿಂಗಳ ನಂತರದಲ್ಲಿ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು ಅಂತ ಹೇಳಿ, ಗೊಬ್ಬರ ಹಾಕೋ ಕ್ರಮ ಇದೆಯಲ್ಲ ಅದು ಬಹಳ ಮುಖ್ಯವಾಗುತ್ತೆ. ಆ ಗೊಬ್ಬರ ತಂದ್ಬಿಟ್ಟು ಸುತ್ತಲೂ ಉದುರಿಸಿ ಹೋಗ್ಬಿಡ್ತಾರೆ, ನಾವು ಗೊಬ್ಬರ ಹಾಕಿದೀವಿ ಅಂತ ಹೇಳ್ಬಿಟ್ಟು, ಆ ರೀತಿ ಮಾಡಿದ್ರೆ ಅದು ಗಿಡ ಹೀರ್ಕೊಳ್ಳಿಕ್ ಅನುಕೂಲವಾಗುತ್ತಾ? ಇಲ್ಲ, ಮೊದಲಿಗೆ ನಾವು ನಾಟಿ ಮಾಡುವಾಗ ನಾವು ತಿಪ್ಪೆ ಗೊಬ್ಬರ ಹಾಕಿರ್ತೀವಿ ಅಲ್ವಾ, ತಿಪ್ಪೆ ಗೊಬ್ಬರದಲ್ಲಿ ಅನೇಕ ಜೀವಾಣುಗಳು ಇರ್ತವೆ. ಆಮೇಲೆ ನೀವು ಅದಕ್ಕೆ ಮುಂಚೆ ನೀವು ನಾಟಿ ಮಾಡುವಾಗ ವರ್ಮಿ ಕಾಂಪೋಸ್ಟ್ ಅಥವಾ ಜೈವಿಕ ಗೊಬ್ಬರಗಳು ಹಾಕಿದ್ರೆ ಬಹಳ ಸೂಕ್ತ. ಯಾಕೆ ನಾನು ಒಂದ್ ತಿಂಗಳು ಆದ್ಮೇಲೆ ಹಾಕ್ಬೇಕು ಅಂತ ಹೇಳಿದ್ರೆ, ನೀವು ಈ ಜೀವಾಣುಗಳು ನೀವು ರಾಸಾಯನಿಕ ಗೊಬ್ಬರಗಳು ಹಾಕಿದಾಗ ಆ ಜೀವಾಣುಗಳು ಸತ್ತೋಗ್ತವೆ. ಅದು ಅಟ್ಲೀಸ್ಟ್ ಒಂದ್ ತಿಂಗಳು ಬಿಟ್ಟಾದಾಗ ಈ ಜೀವಾಣುಗಳು ಎಲ್ಲ ಪೆನೆಟ್ರೇಟ್ ಆಗಿ ಒಳಗಡೆ ಬೇರಿಗೆ ಹೋಗಿರ್ತವೆ. ಆಮೇಲೆ ಹೊಸ ಬೇರು ಬಂದಿರ್ತವೆ, ಹೊಸ ಬೇರು ಬಂದಾಗ ನೀವು ರಾಸಾಯನಿಕ ಗೊಬ್ಬರಗಳು ಹಾಕಿದ ತಕ್ಷಣ ಹೀರ್ಕೊಳ್ಳಕ್ಕೆ ಅನುಕೂಲ ಆಗ್ತದೆ ಬೇರುಗಳು. ಅದರಿಂದ ನೀವು ಒಂದ್ ತಿಂಗಳಾದ್ಮೇಲೆ ನೀವು ಹಾಕ್ಬೇಕು. ಈ ಗೊಬ್ಬರಗಳನ್ನ ಹಾಕೋದು ಅಂತ ಹೇಳಿದ್ರೆ ನೀವು ಗಿಡದ ಬುಡಕ್ಕೆ ಹಾಕ್ಬಾರ್ದು. ಒಂದು 30 ಸೆಂಟಿಮೀಟರ್ ಅಥವಾ 1 ಅಡಿಯಷ್ಟು ಸುತ್ತ ಒಂದು 10 ಸೆಂಟಿಮೀಟರ್ ಒಳಗಡೆ ಆಗದು ಮತ್ತೆ ಗೊಬ್ಬರ ರಿಂಗ್ ಫಾರ್ಮೆಟ್ ಅಲ್ಲಿ ಹಾಕಿ ಅಂದ್ರೆ ಒಂದ್ 250 ಗ್ರಾಮ್ ಆಗುತ್ತೆ. ನಾನು ಹೇಳಿದ ಪ್ರಕಾರ ಎನ್ಪಿಕೆ 3 ಇದ್ ಮಾಡ್ಕೊಂಡು 250 ಗ್ರಾಮ್ ನೀಟ್ ಆಗಿ ಸೋ ಹಾಕ್ಬೇಕಾಗುತ್ತೆ. ಅವಾಗ ಹಾಕಿದಾಗ ಹೊಸ ಬೇರುಗಳು ಬಂದಿರ್ತವೆ, ಆ ಹೊಸ ಬೇರುಗಳು ಹೀರ್ಕೊಳ್ಳಕ್ಕೆ ಇದಾಗುತ್ತೆ. ನೀವು ಗಿಡ ನೆಟ್ ಆದ ತಕ್ಷಣ ನೀವೇನಾದ್ರೂ ಹಾಕಿದ್ರೆ ಬೇರೆ ಇರಲ್ಲ ಅಲ್ಲಿ ಗೊಬ್ಬರ, ಇರೋದಕ್ಕೆ ಹಿಂಗೆ ಅದು ಸುಮ್ನೆ ವೇಸ್ಟ್ ಆಗುತ್ತೆ. ಅದರಿಂದ ಗೊಬ್ಬರ ಹಾಕುವ ಪದ್ಧತಿ ಬಹಳ ಇಂಪಾರ್ಟೆಂಟ್. ಅದ್ರ ರಿಂಗ್ ಮೆಥಡ್ ಅಂತ ಹೇಳ್ತೀವಿ, ರಿಂಗ್ ಮೆಥಡ್ ಉಪಯೋಗಿಸಿದ್ರೆ ಬಹಳ ಇದು. ಬುಡಕ್ಕೆ ಮಾತ್ರ ಹಾಕ್ಲೇಬಾರ್ದು. ಇನ್ನು ಶಿಫಾರಸು ಮಾಡಿದ ಗೊಬ್ಬರ, ಈಗ ಒಂದು ವರ್ಷದಲ್ಲಿ ಇಷ್ಟು ಗೊಬ್ಬರ ಕೊಡಬೇಕು ಒಂದು ಗಿಡಕ್ಕೆ ಅಂತ ಹೇಳಿದ್ರೆ ಅದನ್ನ ಶಿಫಾರಸು ಮಾಡಿದ ಗೊಬ್ಬರ ಅಂತ ಹೇಳ್ತಾರೆ. ಅದನ್ನ 2 ಕಂತುಗಳಲ್ಲಿ ಕೊಡೋದು ಒಳ್ಳೇದು ಅಂತ ತಜ್ಞರು ಹೇಳ್ತಾರೆ. ಇದನ್ನ ಈ ಗೊಬ್ಬರ ಅಂತ ಹೇಳಿದ್ರೆ ನೀವು ಮೇ ಅಲ್ಲಿ ಪ್ಲಾಂಟಿಂಗ್ ಮಾಡ್ತೀರ ಅಂದ್ಕೊಳ್ಳಿ, ಮೇ ಅಲ್ಲಿ ಗುಣಿ ಎಲ್ಲ ಹೊಡೆದ ಜೂನ್ ಪ್ಲಾಂಟಿಂಗ್ ಮಾಡ್ತೀರಿ, ಜುಲೈ ಅಲ್ಲಿ ನೀವು ಇದು ಒಂದ್ ಸ್ಪಿಟ್ ಕೊಡಬೇಕು.